ಮರೆಯಲಿ, ಹೇಗೆ ಮರೆಯಲಿ ಅಪ್ಪಾಜಿ ನಿಮ್ಮ, ಮರೆಸಿ ಮಣ್ಣಿನ ಒಳಗೆ, ಮರೆಸಿ ಮಣ್ಣಿನ ಒಳಗೆ. ಸಲಹಿ ಕೈ ತುತ್ತ ಮಾಡಿ ಉಣಿಸಿ ತಾಯಮ್ಮ, ತಾಯಮ್ಮ ಎಲ್ಲಿ ಮರೆಯಾದಿ ಕುರಿದು ತಾಯಿ ತಂದೆ ಇಲ್ಲದೆ ನಾವು ತಪ್ಪಾಲಿಯಾದೆವು ತಂಗಿ, ಅಮ್ಮ ಎಂದು ಕೂಗಲಮ್ಮ. ಹೇಗೆ ಮರೆಯಾಲಿ, ಹೇಗೆ ಮರೆಯಾಲಿ ತಾಯಮ್ಮ ನಿಮ್ಮ, ಮರೆಸಿ ಮಣ್ಣಿನ ಒಳಗೆ, ಮರೆಸಿ ಮಣ್ಣಿನ ಒಳಗೆ. ಮಣ್ಣಿನ ಒಳಗೆ

ಹಲಗರನೆ ನೀಲಿಸೋ ಒಲಿದು ಎಮ್ಮ ಉದ್ಧರಿಸ ಬಂದಿಗ ಒಲಿದು ಎಮ್ಮ ಉದ್ಧರಿಸ ಬಂದಿಗ ಒಲಿದು ಎಮ್ಮನುದ್ಧರಿಸ ಬಂದಿಗ ಕುಲದ ದೈವವು ಆತನು ದೇವಕಿ ವಸುದೇವರಾಣೆಗೋ ದೇವಕಿ ದೇವಕಿ ವಸುದೇವರಾಣೆಗೋ ದೇವಕಿ ವಸುದೇವರಾಣೆಗೋ ದೇವಕಿ ವಸುದೇವರಾಣೆಗೋ ದೇವಕಿ ವಸುದೇವರಾಣೆಗೋ ಆವುದರಿಯನು ಅಗ್ರಜ ದೇವಕಿ ವಸುದೇವರಾಣೆಗು ಆವುದರಿಯನು ಅಗ್ರಜ ಭಾವಿಸಿರುವೆನು ಭುಸುರೇಂದ್ರನ ಅಪರಾಧಗಳ ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲಗೆ ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲಕ್ಕೆ ಬಂದೆ ತುಂಬೆ ಮೌನೀಂದ್ರ ನಿಮ್ಮ ಚರಣ ಕಮಲಕ್ಕೆ ಬಂದೆ ತುಂಬೆ ಮೌನೀಂದ್ರ ನಿಮ್ಮ ಬಂದೆ ತುಂಬೆ ಮೌನೀಂದ್ರ ನಿಮ್ಮ ಚರಣ ಕಮಲಕ್ಕೆ ಇಂದಿನ ದಿನ ಧನ್ಯನು ಇಂದಿನ ದಿನ ಧನ್ಯನು ಇಂದಿನ ದಿನ ಧನ್ಯನು ಇಂದಿನ ದಿನ ಧನ್ಯನು ಇಂದಿರವರ